ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ನೋಡಿ ನನ್ನ ಹುಡುಗಿ ಕೂದಲಲ್ಲಿ ಬೀಸಿದೆ ಸೆರಗನ್ನೆ ಸೋಕಿದೆ ನಂಗೆ ಸಾಕಾಗಿದೆ ಗಾಳಿನ ನಿಲ್ಲಿಸಿ ಬಾಯಿಗೆ ಬಂದಂಗ್ ಬೈದು ಬಿಟ್ಟೆ ಯಾವುದಕ್ಕೂ ಚೀಪ್ ಅಂಡ್ ಬೆಸ್ಟ್ ರಿಬ್ಬನ್ ಒಂದು ಕಳಸಿ ಕೊಟ್ಟೆ ಕೂದಲು ಕಟ್ಟಿ ಹೂವ ಮುಡ್ಕೋ ಬ್ಯಾಡ ಹಾಡು ಹಾರಾಡ್ತದೆ ಕಾಲು ಬಾಲಾಡ್ತದೆ ಜೀವ ಚಲ್ಲಂತದೆ ಮೈ ಚುಮ್ಮಂತದೆ ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ದುರು ನಾನು ನೀನು ಸಿಕ್ಕ್ರೆ ನೀನೇ ನಾರ ನಕ್ರೆ ಎದೆಯಂಬ ಗೋಡೌನ್ನಲ್ಲಿ ಕ್ವಿಂಟಾಲ್ ಕ್ವಿಂಟಾಲ್ ಸಕ್ರೆ ತುಂಬು ಮಳೆಗಾಲದಲ್ಲಿ ಬರಗಾಲ ಬಂದ ಒಣ ಬ್ರಹ್ಮಚಾರಿ ನಾನು ಕಾಪಾಡಬೇಕು ನೀನು ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಗಿಸಬ್ಯಾಡ ಪ್ರಾಣ ಬಾಡಿ ಬೆಂದೊಯ್ತದೆ ಜೀವ ಜಲ್ಲಂತದೆ ಮೈ ಚುಮ್ಮಂತದೆ ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಕಣ್ಣ ಮುಂದೆ ಓಡಾಡಬ್ಯಾಡ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ ಜೀವ ಜಲ್ಲಂತದೆ ಬಾಡಿ ಓಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ